अब ओले पड़े या कीट पतंगे फसल खा जाए कोई फिक्र नहीं, क्योंकि हमने लिया है प्रधानमंत्री फसल बीमा। बुआई से फसल कटाई तक हर जोखिम का दावा, न्यूनतम प्रीमियम पर अधिकतम भुगतान का वादा। योजना से हर साल जुड़ रहे हैं 5 करोड़ से ज्यादा किसान, अब आपकी है बारी। नजदीकी कृषि कार्यालय, सहकारी समिति, बैंक शाखा, अधिकृत बीमा कंपनी या जन सेवा केंद्र में स्वेच्छा से करा सकते हैं पंजीकरण। फसल बीमा पोर्टल या फसल बीमा ऐप द्वारा भी कराया जा सकता है पंजीकरण। प्रधानमंत्री फसल बीमा योजना, आपकी फसलों का संपूर्ण सुरक्षा कवच। कृषि एवं किसान कल्याण मंत्रालय, भारत सरकार। आकाशवाणी हासन। ಹಾಸನದ ಸೋಮನಹಳ್ಳಿ ಕಾವಲ್ನಲ್ಲಿರುವ ತೋಟಗಾರಿಕೆ ಸಂಶೋಧನಾ ಮತ್ತು ವಿಸ್ತರಣಾ ಕೇಂದ್ರ ವಿವಿಧ ಸಂಸ್ಥೆ ಹಾಗೂ ಇಲಾಖೆಗಳ ಸಂಯುಕ್ತ ಆಶ್ರಯದಲ್ಲಿ ಇತ್ತೀಚೆಗೆ ಏರ್ಪಡಿಸಿದ್ದ ಆಲೂಗೆಡ್ಡೆ ಬೆಳೆಯ ಆಧುನಿಕ ಬೇಸಾಯ ಕ್ರಮ ಹಾಗೂ ಅಂಗಾಂಶ ಆಲೂಗೆಡ್ಡೆಯ ಬೀಜೋತ್ಪಾದನೆ ಕುರಿತ ಕ್ಷೇತ್ರೋತ್ಸವದ ಬಾನುಲಿ ವರದಿ. ಪ್ರಸ್ತುತಿ ಅರಕಲಗೂಡು ವಿ ಮಧುಸೂದನ್. ಹಾಸನದ ಸೋಮನಹಳ್ಳಿ ಕಾವಲಿನಲ್ಲಿರುವ ತೋಟಗಾರಿಕಾ ಸಂಶೋಧನಾ ಮತ್ತು ವಿಸ್ತರಣಾ ಕೇಂದ್ರ ಆಲೂಗೆಡ್ಡೆ ಬೆಳೆಯಲ್ಲಿನ ಸುಧಾರಿತ ಬೇಸಾಯ ಕ್ರಮಗಳು ಹಾಗೂ ಆಧುನಿಕ ತಾಂತ್ರಿಕ ಬೇಸಾಯ ಕುರಿತು ಕ್ಷೇತ್ರೋತ್ಸವ ಹಮ್ಮಿಕೊಂಡಿತ್ತು. ಅಂಗಾಂಶ ಕೃಷಿಯ ಆಲೂಗೆಡ್ಡೆ ಹಾಗೂ ಕುಡಿಕಾಂಡ ಸಸಿಗಳಿಂದ ಬೀಜೋತ್ಪಾದನಾ ಕ್ರಮ ಕುರಿತು ಕ್ಷೇತ್ರೋತ್ಸವದಲ್ಲಿ ಪ್ರದರ್ಶನ ನೀಡಲಾಯಿತು. ಇತ್ತೀಚೆಗೆ ಅಭಿವೃದ್ಧಿಪಡಿಸಿರುವ ವಿವಿಧ ತಳಿಗಳ ಪ್ರದರ್ಶನವನ್ನು ಕೃಷಿಕರಿಗೆ ಏರ್ಪಡಿಸಲಾಗಿತ್ತು. ಕೇಂದ್ರದ ಮುಖ್ಯಸ್ಥರು ಹಾಗೂ ಸಹ ಪ್ರಾಧ್ಯಾಪಕರಾದ ಡಾ ಎಚ್ ಅಮರನಂಜುಂಡೇಶ್ವರ ಸಮಾರಂಭವನ್ನು ಉದ್ದೇಶಿಸಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಸೋಮನಹಳ್ಳಿಯಲ್ಲಿರುವ ಕೇಂದ್ರದಲ್ಲಿ ವಿಶೇಷ ಸಂಶೋಧನೆಗಳು ನಡೆಯುತ್ತಿದ್ದು ಈ ಆಧುನಿಕ ತಂತ್ರಜ್ಞಾನ ಬಳಸಿ ಕೃಷಿಕರು ಆರ್ಥಿಕವಾಗಿ ಸಬಲರಾಗಬೇಕೆಂದು ಅವರು ಕರೆ ನೀಡಿದರು. ಈ ದಿನ ಪ್ರತಿ ವರ್ಷದಂತೆ ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯದ ವತಿಯಿಂದ ಈ ತೋಟಗಾರಿಕಾ ಸಂಶೋಧನಾ ಮತ್ತು ವಿಸ್ತರಣೆ ಕೇಂದ್ರ ಒಂದು ಪ್ರಮುಖವಾಗಿ ಆಲೂಗಡ್ಡೆ ಮೇಲೆ ವಿಶೇಷವಾದ ಸಂಶೋಧನೆಗಳನ್ನು ನಡೆಸ್ತಾ ಬರ್ತಾ ಇದೆ. ನಮ್ಮಲ್ಲಿ ಅಖಿಲ ಭಾರತ ಆಲೂಗಡ್ಡೆ ಸಮನ್ವಯ ಯೋಜನೆ ಅಂತಿದೆ. ಈ ಯೋಜನೆಯಡಿಯಲ್ಲಿ ಸುಮಾರು ಈ ಕೇಂದ್ರದಲ್ಲಿ 2012 ಸ್ಥಾಪನೆ ಆಯಿತು. ಅಂದಿನಿಂದಲೂ ಇಲ್ಲಿ ತನಕ ಕನಿಷ್ಠ ಒಂದು 10 ತಂತ್ರಜ್ಞಾನಗಳನ್ನು ನಾವೀಗಾಗಲೇ ರೈತರಿಗೆ ಅತ್ಯುತ್ತಮ ತಂತ್ರಜ್ಞಾನಗಳನ್ನು ಈಗಾಗಲೇ ಪರಿಚಯಿಸಿದ್ದೇವೆ. ಈ ಒಂದು ಕಾರ್ಯಕ್ರಮ ಏನಿದೆ ಕ್ಷೇತ್ರೋತ್ಸವ ಅನ್ನೋದು, ನಮ್ಮಲ್ಲಿ ಹೊಸದಾಗಿ ಏನು ತಂತ್ರಜ್ಞಾನಗಳನ್ನು ಹೊರಗಡೆ ತರ್ತೀವಿ ಆ ತಂತ್ರಜ್ಞಾನಗಳನ್ನು ವಿಸ್ತರಣಾ ಚಟುವಟಿಕೆ ಮೂಲಕ ಈ ರೀತಿಯ ಕಾರ್ಯಕ್ರಮಗಳಲ್ಲಿ ರೈತರಿಗೆ ಪರಿಚಯ ಮಾಡಲಿಕ್ಕೆ ನಾವು ಬಯಸ್ತೇವೆ. ಇದುವರೆಗೂ ಏನು 8-9 ವರ್ಷ ಕಾಲ ಈ ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯಕ್ಕೆ ಈ ಒಂದು ಯೋಜನೆ ಬಂದ ನಂತರ ಸಾಕಷ್ಟು ಶ್ರಮಪಟ್ಟು ಇವತ್ತು ಸಾಕಷ್ಟು ತಂತ್ರಜ್ಞಾನಗಳನ್ನು ರೈತರಿಗೆ ಪರಿಚಯ ಮಾಡಿಸಿದ್ವಿ. ಹೊಸ ತಳಿಗಳನ್ನು ಕೊಟ್ಟಿವಿ, ಹೊಸ ಉತ್ಪಾದನೆಗೆ ಸಂಬಂಧಪಟ್ಟಂತಹ ರಸಗೊಬ್ಬರಗಳು, ಸೂಕ್ಷ್ಮ ಪೋಷಕಾಂಶಗಳು, ಯಾಂತ್ರೀಕರಣ, ರೋಗ ಮತ್ತು ಕೀಟಗಳಿಗೆ ಸೂಕ್ತ ಕೀಟನಾಶಕಗಳು, ಶಿಲೀಂಧ್ರನಾಶಕಗಳನ್ನು ಶಿಫಾರಸು ಮಾಡಿದ್ವಿ. ಎಲ್ಲೋ ಒಂದು ಕಡೆ ರೈತರಿಗೆ ಒಂದು ಸಮಾಧಾನ ಇರಲಿಲ್ಲ. ಯಾಕೆಂದರೆ ರೈತರಿಗೆ ಒಂದು ಭಾವನಾತ್ಮಕ ಬೆಳೆ. 2000 ಇಲ್ಲಿನ ಒಂದು ಪ್ರದೇಶ 40,000 ಹೆಕ್ಟೇರ್ ಇತ್ತು. ಇವತ್ತು ಅದರ ಪ್ರದೇಶ ಇಳಿಮುಖವಾಗಿದೆ, ಕೇವಲ 10,000 ಬಂದಿದೆ. ಮುಂಗಾರು ಹಂಗಾಮಿನಲ್ಲಿ ಇದರ ಪ್ರದೇಶ 6,000 ಹೆಕ್ಟೇರ್ ಬಂದಿದೆ. ಇದಕ್ಕೆ ಪ್ರಮುಖ ಕಾರಣಗಳು ತಮ್ಮೆಲ್ಲ ರೈತರಿಗೆ ಗೊತ್ತಿದೆ. ಈಗಿರುವಂತಹ ವಾತಾವರಣದ ವೈಪರೀತ್ಯಗಳು, ನಮಗೆ ದೃಢೀಕೃತ ಏನು ಆಲೂಗಡ್ಡೆ ಏನಿದೆ ಅದು ದೃಢೀಕೃತವಲ್ಲದ ಗಡ್ಡೆಗಳು ಬರ್ತಾ ಇದ್ದಾವೆ. ಆಮೇಲೆ ಬಹುಮುಖ್ಯವಾಗಿ ಅಂಗಮಾರಿ ರೋಗದ ಸಮಸ್ಯೆ. ಈ ಎಲ್ಲ ಸಮಸ್ಯೆಗಳಿಂದ ರೈತರು ಆಲೂಗಡ್ಡೆ ಬೆಳೆಯೋದನ್ನ ಬಿಟ್ಟರು, ಆರ್ಥಿಕವಾಗಿ ಲಾಭ ಆಗ್ತಾ ಇಲ್ಲ ಅಂತೇಳಿ. ಈ ನಿಟ್ಟಿನಲ್ಲಿ ನಾವು ಬಹಳಷ್ಟು ಕೆಲಸವನ್ನು ಮಾಡಿ ಹೊಸ ತಳಿಗಳನ್ನು ಪರಿಚಯ ಮಾಡಿ ಹೊಸ ಹೊಸ ರಾಸಾಯನಿಕಗಳನ್ನು ನಾವು ರೈತರಿಗೆ ಪರಿಚಯ ಮಾಡಿಕೊಟ್ವಿ. ಆದರೂ ಸಹ ಇವತ್ತು ಅದರ ಒಂದು ಪ್ರದೇಶ ಕಡಿಮೆ ಆಗ್ತಾ ಇದೆ ಹೊರತು ಜಾಸ್ತಿ ಆಗ್ತಾ ಇಲ್ಲ. ಕಾರಣ ಇದಕ್ಕೆಲ್ಲನೂ ನಾವು ಮನಗಂಡು ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ 2018 ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆಯನ್ನು ತರ್ತು. ಈ ಯೋಜನೆಯಡಿಯಲ್ಲಿ ಏನಾದರೂ ಮಾಡಿ ರೈತರಿಗೆ ಒಂದು ಬೀಜೋತ್ಪಾದನೆಯನ್ನು ಮಾಡಬೇಕು ಸ್ಥಳೀಯವಾಗಿ ಅನ್ನೋದು ಆಲೋಚನೆ ಮಾಡಿದ್ರು. ಮಾಡಿ ಈ ಸಂಶೋಧನೆಯನ್ನು ಬೆಂಗಳೂರು ಮತ್ತು ಹಾಸನ ಈ ಒಂದು ಕೇಂದ್ರದಲ್ಲಿ ಮತ್ತು ಸಿಪ್ ಏನು ಅಂತಾರಾಷ್ಟ್ರೀಯ ಆಲೂಗಡ್ಡೆ ಸಂಶೋಧನಾ ಸಂಸ್ಥೆ ಇದೆ ಅವರ ಸಹಭಾಗಿತ್ವದಲ್ಲಿ ನಾವು ಸಂಶೋಧನೆ ಕೈಗೊಂಡು ಇವತ್ತು ನೂತನ ತಂತ್ರಜ್ಞಾನವನ್ನು ರೈತರಿಗೆ ನಾವು ಪರಿಚಯ ಮಾಡ್ತಾ ಇದ್ದೇವೆ. ಇವತ್ತು ಹಾಸನ ಜನ ಮುಂದಿನ ದಿನಗಳಲ್ಲಿ ಆರ್ಥಿಕವಾಗಿ ಸಬಲರಾಗಬೇಕು, ಅತಿ ಪ್ರಗತಿಪರರಾಗಬೇಕು. ಇದುವರೆಗೂ ಏನು ಹಾಸನ ರೈತರು ಆಲೂಗಡ್ಡೆಯ ಬೀಜವನ್ನು ಜಲಂಧರಿಂದ ಇಲ್ಲಿವರೆಗೂ ಏನು ಆಮದು ಮಾಡ್ಕೊಳ್ತಾ ಇದ್ವಿ, ಅದು ಬೇಕಾಗಿಲ್ಲ ಮುಂದಿನ ದಿನಗಳಲ್ಲಿ. ಈ ಒಂದು ನವೀನ ತಂತ್ರಜ್ಞಾನವನ್ನು ದೇಶದಲ್ಲಿ ಪ್ರಪ್ರಥಮ ಬಾರಿಗೆ ನಮ್ಮ ಒಂದು ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯದಲ್ಲಿ 4 ವರ್ಷಗಳ ಪರಿಶ್ರಮದಿಂದ ಇವತ್ತು ರೈತರಿಗೆ ಬಿಡುಗಡೆ ಮಾಡಿದ್ದೀವಿ. ಈಗಾಗಲೇ ರೈತರು ಇದನ್ನು ಅಂಗೀಕರಿಸಿ, ನಮ್ಮ ತೋಟಗಾರಿಕಾ ಸಂಶೋಧನಾ ನಿರ್ದೇಶಕರು ತಂತ್ರಜ್ಞಾನವನ್ನು ಅಂಗೀಕರಿಸಿ ಇವತ್ತು ಶಿಫಾರಸು ಮಾಡಿ ರೈತರಿಗೆ ಬೀಜೋತ್ಪಾದನೆ ಮಾಡಲಿಕ್ಕೆ ಒಂದು ನೆರವನ್ನು ಮಾಡಿಕೊಟ್ಟಿದ್ದಾರೆ ಅನ್ನೋದಕ್ಕೆ ತಪ್ಪಾಗಲಾರದು. ಅದರಲ್ಲಿ ವಿಶೇಷವಾಗಿ ನಮ್ಮ ಸಹ ಸಂಶೋಧನಾ ನಿರ್ದೇಶಕರು ಸಹ ಇದಕ್ಕೆ ಬಹಳಷ್ಟು ಒತ್ತು ಕೊಟ್ಟು ಈ ತಂತ್ರಜ್ಞಾನ ಚೆನ್ನಾಗಿದೆ ಅಂತೇಳಿ ಇವತ್ತು ಅದನ್ನು ಅಂಗೀಕಾರ ಮಾಡಿ ಇವತ್ತು ಶಿಫಾರಸನ್ನು ನೀಡಿದ್ದಾರೆ. ಬಹಳ ನಾವು ಸಂತೋಷ ಪಡಬೇಕಾಗಿದೆ. ಯಾಕೆಂದ್ರೆ ಇವತ್ತು ಒಂದು ಶೋಷಣೆ ನಮ್ಮ ರೈತರಲ್ಲಿ ಇತ್ತು. ಏನಪ್ಪ ಶೋಷಣೆ ಅಂದ್ರೆ, ಯಾವಾಗ್ಲೂ ಇಲ್ಲ ನಮಗೆ ದೃಢೀಕೃತವಲ್ಲದ ಒಂದು ಕಳಪೆ ಬೀಜ ಇಲ್ಲಿಗೆ ಪೂರೈಕೆ ಆಗ್ತಾ ಇತ್ತು, ಇಲ್ಲ ಅದು ಮಾರುಕಟ್ಟೆಯಿಂದ APMCಯಿಂದ ನಮ್ಮ ರೈತರಿಗೆ ಏನ್ ಬರ್ತಾ ಇತ್ತು, ಅದರಲ್ಲಿ ಅದರ ಬೆಲೆಯ ಏರುಪೇರುಗಳು ಬಹಳ ಆಗ್ತಾ ಇತ್ತು. ಒಂದಲ್ಲ ಒಂದು ರೀತಿಯಾಗಿ ರೈತನಿಗೆ ಬಹಳ ಹೊರೆ ಆಗ್ತಾ ಇತ್ತು. ಈ ಹೊರೆಯನ್ನು ತಪ್ಪಿಸಲಿಕ್ಕೆ ನಿಜವಾಗಲೂ ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆ ಬಹಳ ನೆರವಾಗಿ ಆ ಒಂದು ಯೋಜನೆಯಲ್ಲಿ ಈ ನವೀನ ತಂತ್ರಜ್ಞಾನ ತಾವೆಲ್ಲ ವೀಕ್ಷಿಸಬಹುದು. ಸಸಿಗಳು ಇನ್ನು ಮುಂದಿನ ದಿನಗಳಲ್ಲಿ ಈ ನವೀನ ತಂತ್ರಜ್ಞಾನದಲ್ಲಿ ನಮ್ಮ ಏನು ಕಲ್ಪಿತ ವಾತಾವರಣ ಹಾಸನ ಮತ್ತು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಇದೆ, ಮುಂಗಾರು ಮತ್ತು ಹಿಂಗಾರು ಹಂಗಾಮಿನಲ್ಲಿ ನೀವು ಸತತವಾಗಿ 8 ತಿಂಗಳ ಕಾಲ ಈ ಒಂದು ಬೀಜೋತ್ಪಾದನೆಯನ್ನು ಮಾಡಿಕೊಳ್ಳಲಿಕ್ಕೆ ಒಂದು ಸದಾವಕಾಶ ನಾವು ಮಾಡಿಕೊಟ್ಟಿದ್ದೇವೆ. ಇದಕ್ಕೆ ಪೂರಕವಾಗಿ ನಮ್ಮ ತೋಟಗಾರಿಕೆ ಇಲಾಖೆ ನಿಜವಾಗಲೂ ನಮ್ಮ ಕೈ ಜೋಡಿಸಿದೆ. ಹೆಚ್ಚಿನಾಗಿ ನಮಗೆ ಅಂತಾರಾಷ್ಟ್ರೀಯ ಆಲೂಗಡ್ಡೆ ಸಂಶೋಧನಾ ಸಂಸ್ಥೆ ಮತ್ತು ಗ್ರೀನ್ ಇನ್ನೋವೇಷನ್ ಸೆಂಟರ್, ಈ ಎರಡೂ ಸಂಸ್ಥೆಗಳು ನಮಗೆ ಕೈ ಜೋಡಿಸಿ ನಿಜವಾಗ್ಲೂ ಇದನ್ನು ಎತ್ತರ ಮಟ್ಟಕ್ಕೆ ತೆಗೆದುಕೊಂಡೋದ್ವಿ. ಇವತ್ತು ಇಡೀ ದೇಶದಲ್ಲಿ ಅಲ್ಲದೆ ಇವತ್ತು ಕ್ಯಾಮರೂನ್ ರಾಷ್ಟ್ರಕ್ಕೂ ಸಹ ಈ ತಂತ್ರಜ್ಞಾನವನ್ನ ಅಲ್ಲಿ ನಾವು ಪರಿಚಯ ಮಾಡಿಸಿ ನಮ್ಮ ದೇಶದಿಂದ ಒಂದು ನೆರವನ್ನು ಮಾಡ್ತಾ ಇದ್ದೇವೆ ಆಫ್ರಿಕನ್ ದೇಶಕ್ಕೆ. ಅಲ್ಲಿವರೆಗೂ ಈ ತಂತ್ರಜ್ಞಾನದ ಪ್ರಖ್ಯಾತಿ ಆಗಿದೆ. ಈ ಪ್ರಖ್ಯಾತಿ ಇವತ್ತು ನಮ್ಮ ರೈತರಲ್ಲಿ ಪ್ರಚಲಿತವಾಗಬೇಕು, ಇದು ಎಲ್ಲರೂ ಅಳವಡಿಸ್ಕೋಬೇಕು ಅನ್ನೋದು ನಮ್ಮ ಮಹದಾಶೆಯಾಗಿರ್ತದೆ ಅನ್ನೋದಕ್ಕೆ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಇವತ್ತು ನಾನಾ ರೀತಿಯಾದ ತಂತ್ರಜ್ಞಾನಗಳಿದೆ. ರೈತರು ಇಂಥ ತಂತ್ರಜ್ಞಾನಗಳು ನವೀನ ವಿಚಾರಗಳೇನಿದ್ದಾವೆ ಇವನ್ನೆಲ್ಲ ಕಲೆ ಹಾಕಬೇಕು. ಇವತ್ತು ವಿಶೇಷವಾದ ಒಂದು ಏನು ಕ್ಷೇತ್ರೋತ್ಸವ ಹಮ್ಮಿಕೊಂಡಿದ್ದೇವೆ. ಇದಕ್ಕೆ ಬಹಳಷ್ಟು ಜನಗಳು ಈಗ ಸೇರಬೇಕು. ಯಾಕೆಂದರೆ ಇದನ್ನು ನಮ್ಮ ಆಲ್ ಇಂಡಿಯಾ ಆಕಾಶವಾಣಿ ಇದು ಮುಖಾಂತರ ಸಾಕಷ್ಟು ನಾವು ಒಂದು ಪ್ರಚಾರವನ್ನು ನಮ್ಮ ಮಧುಸೂದನ್ ಸಾಹೇಬರು ಕೊಟ್ಟಿದ್ದಾರೆ. ಇದನ್ನು ಸದುಪಯೋಗ ಪಡಿಸ್ಕೋಬೇಕು. ಆದರೆ ರೈತರಿಗೆ ಎಲ್ಲೋ ಒಂದು ನೋವಿದೆ, ನಮಗೂ ಗೊತ್ತಾಗ್ತಾ ಇದೆ. ಇವು ಸತತವಾಗಿ 2 ತಿಂಗಳ ಕಾಲದಿಂದ ಮಳೆ ಬಿಡುವಿಲ್ಲದೆ ಒಡೆಯುತ್ತಾ ಇರೋದ್ರಿಂದ ಹಾಕಿರುವಂಥ ಬೆಳೆನೂ ಸಹ ಇವತ್ತು ನಷ್ಟಕ್ಕೊಳಗಾಗ್ತಾ ಇರೋದು ನಾವು ನೋಡ್ತಾ ಇದ್ದೇವೆ. ಬಾಗಲಕೋಟೆಯ ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾನಿಲಯದ ಸಂಶೋಧನಾ ನಿರ್ದೇಶಕರಾದ ಡಾ HP ಮಹೇಶ್ವರಪ್ಪ ಕ್ಷೇತ್ರೋತ್ಸವ ಉದ್ಘಾಟಿಸಿ ಮಾತನಾಡಿದರು. ಆಲೂಗಡ್ಡೆ ಅತ್ಯಂತ ಹೆಚ್ಚು ಬೇಡಿಕೆ ಇರುವ ತರಕಾರಿ ಬೆಳೆಯಾಗಿದ್ದು ನೂತನ ತಂತ್ರಜ್ಞಾನವನ್ನು ಬಳಸಿ ಬೆಳೆ ಮಾಡಬೇಕು ಎಂದು ಕೃಷಿಕರಿಗೆ ಕರೆ ನೀಡಿದರು. ಈ ಒಂದು ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಅಡಿಯಲ್ಲಿ ನಮ್ಮ ತೋಟಗಾರಿಕಾ ಸಂಶೋಧನಾ ಮತ್ತು ವಿಸ್ತರಣೆ ಕೇಂದ್ರ ನಿಮಗೆ ಗೊತ್ತಿರೋ ಹಾಗೆ ಕಾರ್ಯವನ್ನು ನಿರ್ವಹಿಸ್ತಾ ಇದೆ. ಇದರ ಜೊತೆಗೆ ಭಾರತೀಯ ಕೃಷಿ ಸಂಶೋಧನಾ ಪರಿಷತ್ತಿನಿಂದ ಅಡಿಯಲ್ಲಿ ಆಲ್ ಇಂಡಿಯಾ ಕೋಆರ್ಡಿನೇಟರ್ ರಿಸರ್ಚ್ ಪ್ರಾಜೆಕ್ಟ್ ಆನ್ ಪೊಟೇಟೊ ಅಂದರೆ ಅಖಿಲ ಭಾರತ ಸಮನ್ವಯ ಸಂಶೋಧನಾ ಪ್ರಾಯೋಜನೆ ಆಲೂಗಡ್ಡೆಯಲ್ಲಿ ಸಹ ಒಂದು ಕೇಂದ್ರ ಇದೆ. ಇಲ್ಲಿ ಈ ಒಂದು ಕೇಂದ್ರದಿಂದ ಈ ಆಲೂಗಡ್ಡೆಗೆ ಬೇಕಾಗಿರ್ತಕ್ಕಂಥ ತಾಂತ್ರಿಕತೆಗಳನ್ನು, ತಳಿಗಳ ಒಂದು ತುಲನೆ ಮಾಡೋದು ಮತ್ತು ಬೆಳೆ ಉತ್ಪಾದನೆ ಬಗ್ಗೆ ಮತ್ತು ಕೀಟ ಮತ್ತು ರೋಗಗಳ ನಿಯಂತ್ರಣದ ಬಗ್ಗೆ ಇಲ್ಲಿ ಸಂಶೋಧನೆ ಆಗಿ ಆ ಒಂದು ತಾಂತ್ರಿಕತೆಯನ್ನು ನಾವು ರೈತರಿಗೆ ಒದಗಿಸುವಲ್ಲಿ ಯಶಸ್ವಿಯಾಗಿದ್ದೀವಿ. ನಮ್ಮ ಮುಖ್ಯಸ್ಥರು ಇದುವರೆಗೂ ಇಲ್ಲಿ ಆಗಿರತಕ್ಕಂತಹ ತಾಂತ್ರಿಕತೆಯ ಒಂದು ಪ್ರಯೋಜನದ ಬಗ್ಗೆ ಹೇಳಿದರು. ನಿಮಗೆ ಗೊತ್ತಿರೋ ಹಾಗೆ ಇವತ್ತಿನ ದಿನ ಆಲೂಗಡ್ಡೆ ಬೆಳೆಯತಕ್ಕಂಥ ನಮ್ಮ ಹಾಸನದ ರೈತರು ಕಂಗಾಲಾಗಿದ್ದಾರೆ. ಈ ಒಂದು 15-20 ವರ್ಷದ ಹಿಂದೆ ಏನು ವಿಸ್ತೀರ್ಣದಲ್ಲಿ ಬೆಳೀತಾ ಇದ್ವಿ ಅದರ ಒಂದು ವಿಸ್ತೀರ್ಣ ಇವತ್ತು ಕಡಿಮೆ ಆಗಿದೆ. ಅದಕ್ಕೆ ಕಾರಣ ನಿಮಗೆ ಸಹ ಗೊತ್ತಿದೆ. ಈ ಒಂದು ದಿಸೆಯಲ್ಲಿ ಈ ಒಂದು ಬೆಳೆಯನ್ನು ನಾವು ಹೇಗೆ ಮತ್ತೆ ರೈತರಲ್ಲಿ ಉತ್ತೇಜನ ಮಾಡಿ ಬೆಳೆಯೋದಕ್ಕೆ ಆಸಕ್ತಿಯನ್ನು ಹುಟ್ಟಿಸಬೇಕು ಅನ್ನೋ ಒಂದು ದಿಸೆಯಲ್ಲಿ ನಾವು ಕಾರ್ಯೋನ್ಮುಖರಾದಾಗ ಇವರು ಹೇಳಿದ ಹಾಗೆ ಈ ಚಿಗುರು ಕಾಂಡ ಸಸಿಗಳ ಒಂದು ಉತ್ಪಾದನೆ ಒಂದು ತಂತ್ರಜ್ಞಾನ ಒಂದು ಒಳ್ಳೆಯ ತಂತ್ರಜ್ಞಾನವಾಗಿ ಹೊರಹೊಮ್ಮಿತು. ಈ ತಂತ್ರಜ್ಞಾನ 2-3 ವರ್ಷದಿಂದ ಇಲ್ಲಿ ನಮ್ಮ ಕೇಂದ್ರದಲ್ಲಿ GIZ ಗ್ರೀನ್ ಇನ್ನೋವೇಷನ್ ಸಂಘಡ ಅದರ ಜೊತೆಗೆ CIP ಅವರ ಒಂದು ಸಂಯೋಜನೆ ಹಾಗೂ ತೋಟಗಾರಿಕಾ ಇಲಾಖೆಯವರ ಅವರು ಸಹ ಕೈ ಜೋಡಿಸಿರೋದ್ರಿಂದ ಎಲ್ಲರೂ ಕೂಡಿ ನಾವು ಈ ಒಂದು ತಾಂತ್ರಿಕತೆಯನ್ನು ನಾವು ಇವತ್ತು ಎಲ್ಲ ನರ್ಸರಿಗಳಲ್ಲಿ ಹಾಗೂ ರೈತರ ಗದ್ದೆಗಳಲ್ಲೂ ಸಹ ಈ ಬೆಳೆ ಇವತ್ತು ಇದೆ. ನಾವೊಂದು 20 ದಿನದ ಹಿಂದೆ ಇಲ್ಲಿ ನಾವು ಮತ್ತು ನಮ್ಮ ಕುಲಪತಿಗಳು GIZ ಮತ್ತು CAP ಅವರ ಜೊತೆಗೆ ವಿವಿಧ ರೈತರ ಗದ್ದೆಗಳಲ್ಲಿ, ತೋಟಗಳಲ್ಲಿ ಅಥವಾ ಹೊಲಗಳಲ್ಲಿ ನಾವು ಈ ಬೆಳೆ ಹೇಗಿದೆ ಎಲ್ಲ ಪರೀಕ್ಷೆ ಮಾಡಿದ್ವಿ. ಈ ಒಂದು ಸಸಿಗಳನ್ನು ನೆಟ್ಟ ರೈತರ ಗದ್ದೆಗಳಲ್ಲಿ ಬೆಳೆ ಉತ್ತಮವಾಗಿ ಬಂದಿದೆ, ಹಾಗೂ ಆಲೂಗಡ್ಡೆ ಸಹ ಉತ್ತಮವಾಗಿ ಬರ್ತಾ ಇದೆ. ಮುಂದಿನ ದಿನಗಳಲ್ಲಿ ನೀವು ಅನಿಸಿದ ರೀತಿಯಲ್ಲಿ ನಮ್ಮ ಹಾಸನದ ಡಿಸ್ಟ್ರಿಕ್ಟ್ನಲ್ಲೇ ರೈತರು ಮುಂದೆ ಬಂದರೆ ನಮ್ಮ ರೈತರಿಗೆ ಬೇಕಾಗಿರ್ತಕ್ಕಂಥ ಬೀಜಗಳ ಉತ್ಪಾದನೆಯನ್ನು ಮಾಡಿ ನಾವು ಸ್ವಾವಲಂಬಿಗಳಾಗ್ಬೋದು. ಈಗ ಹೊರ ರಾಜ್ಯದಿಂದ ತರ್ತಕ್ಕಂತಹ ಬೀಜಗಳ ಒಂದು ಆಮದನ್ನು ಏನಿದೆ ಅದನ್ನು ನಾವು ನಿಲ್ಲಿಸ್ಕೋಬೋದು. ಈ ದಿಸೆಯಲ್ಲಿ ಆಸಕ್ತ ರೈತರು ಮುಂದೆ ಬಂದರೆ ಈ ಬೆಳೆ ಏನು ನಶಿಸುವ ಅಂಚಿನಲ್ಲಿದೆ ಅದನ್ನು ನಾವು ಮತ್ತೆ ಹೆಚ್ಚಿನ ವಿಸ್ತೀರ್ಣದಲ್ಲಿ ಬೆಳೆಯಬಹುದು. ಅದೇ ರೀತಿ ನಾವು ಈ ಒಂದು ಸಂಸ್ಕರಣಾ ತಳಿಯನ್ನು ಸಹ ನಾವು ಇಲ್ಲಿ ಟೆಸ್ಟ್ ಮಾಡಿದ್ದೀವಿ. ಅಂದರೆ ನಿಮಗೆ ಗೊತ್ತಿರೋ ಹಾಗೆ ಈ ಒಂದು ಆಲೂಗಡ್ಡೆ ಬೆಳೆಯನ್ನು ಎಲ್ಲರ ಅಡುಗೆ ಮನೆಯಲ್ಲಿ ತರಕಾರಿ ಬೆಳೆಯಾಗಿ ನಾವು ನೋಡ್ತೀವಿ. ಇದರ ಜೊತೆಗೆ ನಿಮಗೆ ಗೊತ್ತಿರೋ ಹಾಗೆ ಚಿಪ್ಸ್ ನಿಮಗೆ ಗೊತ್ತಿರಬಹುದು, ಇವತ್ತು ಅದು ಒಂದು ದೊಡ್ಡ ಉದ್ದಿಮೆಯಾಗಿ ಬೆಳೆದಿದೆ. ಚಿಪ್ಸ್ ಸೇಲ್ಸ್ ಮಾಡದೇ ಇಲ್ದಿರ್ತಕ್ಕಂಥ ಅಂಗಡಿಗಳಿಲ್ಲ. ಇವತ್ತು ಹಳ್ಳಿಗಳಲ್ಲಿ ತಗೊಳ್ಳಿ, ದೊಡ್ಡ ಪಟ್ಟಣಗಳಲ್ಲಿ ತಗೊಳ್ಳಿ, ನಿಮಗೆ ಗೊತ್ತಿರಬಹುದು ಒಂದು ಆಲೂಗಡ್ಡೆಯಿಂದ ಅದನ್ನು ಚಿಪ್ಸ್ ಮಾಡಿದರೆ ಎಷ್ಟು ಬೆಲೆಗೆ ಮಾರಾಟ ಮಾಡ್ತಾರೆ, ಅದರಿಂದ ಎಷ್ಟು ಲಾಭ ಬರುತ್ತೆ ಅಂತ ನೀವೇ ತುಲನೆ ಮಾಡಿ ನೋಡಿ. ಇವತ್ತು ಆ ಒಂದು ಚಿಪ್ಸ್ ಪ್ಯಾಕೆಟ್ ಇದೆ, ನೀವು ಎಷ್ಟೋ ಕಂಪನಿಗಳು ಬಂದಿದೆ ನೀವು ನೋಡ್ಬೋದು. ಅದರಲ್ಲಿ ಎಷ್ಟು ಚಿಪ್ಸ್ ಹಾಕಿರ್ತಾರೆ, 4, 5 ಅಥವಾ 6 ಇಷ್ಟೇ ಅದನ್ನು ಕಟ್ ಮಾಡಿ ಹಾಕಿರ್ತಾರೆ, ಅದಕ್ಕೆ ಬೆಲೆ ನೀವೇ ನೋಡಿ. ಆದರೂ ಒಂದು ಆಲೂಗಡ್ಡೆಯಲ್ಲಿ ಇರೋದಿಲ್ಲ, ಅದು ಅರ್ಧ ಆಲೂಗಡ್ಡೆಯಲ್ಲಿ ಆ ಒಂದು ಪ್ಯಾಕೆಟ್ ಮಾಡಿರ್ತಾರೆ. ಅಂದರೆ ಅದು ಮೌಲ್ಯವರ್ಧನೆ ಮಾಡಿದಾಗ ಆ ಒಂದು ಆಲೂಗಡ್ಡೆಗೆ ಹೆಚ್ಚಿನ ಬೆಲೆ ಸಿಗ್ತದೆ. ಈ ದಿಸೆಯಲ್ಲಿ ಹಿಮಾಚಲ ಪ್ರದೇಶದಲ್ಲಿ ಭಾರತೀಯ ಒಂದು ಆಲೂಗಡ್ಡೆ ಸಂಶೋಧನಾ ಕೇಂದ್ರ ಇದೆ, ನಮ್ಮ ಭಾರತೀಯ ಕೃಷಿ ಸಂಶೋಧನಾ ಪರಿಷತ್ ತಡಿಯಲ್ಲಿ ಅವರು ಚಿಪ್ಸಿಗೆ ಬೇಕಾಗಿರ್ತಕ್ಕಂತಹ ತಳಿಗಳನ್ನು ಅಭಿವೃದ್ಧಿ ಮಾಡಿದ್ದಾರೆ. ಆ ತಳಿಗಳನ್ನು ಸಹ ನಾವು ಮುಂದೆ ಇಲ್ಲಿ ಬೆಳೆದು ಒಂದು ಸಣ್ಣ ಉದ್ದಿಮೆಯಾಗಿ ಮಾಡಿದರೆ ಈ ಚಿಪ್ಸನ್ನು ಸಹ ನಾವು ಒಂದು ಮೌಲ್ಯವರ್ಧನೆ ಮಾಡಿ ನಾವು ರೈತರು ಒಂದು ಒಳ್ಳೆ ಲಾಭದಾಯಕ ಒಂದು ಉದ್ದಿಮೆಯನ್ನಾಗಿ ಮಾಡ್ಕೋಬೋದು ಅಂತ ಒಂದು ನನ್ನ ಅನಿಸಿಕೆಯನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅದರ ಜೊತೆಗೆ ಈ ಅಂಗಮಾರಿ ರೋಗ ಹಾಗೂ ಇತರೆ ಕೀಟಗಳು, ಮೈಟ್ ಕೀಟಗಳ ಬಾಧೆ ಇರೋದ್ರ ಬಗ್ಗೆ ನಮ್ಮಲ್ಲಿ ಸಹ ತಾಂತ್ರಿಕತೆ ಇದೆ. ಆ ತಾಂತ್ರಿಕತೆಯನ್ನು ನೀವು ಅಳವಡಿಸಿಕೊಂಡು ನಿಮ್ಮ ಬೆಳೆಯನ್ನು ಸುರಕ್ಷಿತವಾಗಿಟ್ಟುಕೊಂಡು ಒಳ್ಳೆ ಲಾಭ, ಒಂದು ಉತ್ತಮವಾದ ಇಳುವರಿಯನ್ನು ಪಡೆದು ಲಾಭ ಪಡಿಬೋದು. ನೀವು ತಿಳ್ಕೊಂಡಿರೋ ಹಾಗೆ ಇವತ್ತಿನ ದಿನ ನೀವು ಗೊತ್ತಾಗಿದೆ ಏನಾಗ್ತಾ ಇದೆ ಅಂತಂದು, ವಾತಾವರಣದಲ್ಲಿ ವ್ಯತ್ಯಾಸ ಆಗಿ ಮಳೆ ಇಲ್ಲದ ಪ್ರದೇಶಗಳಲ್ಲಿ ಹೆಚ್ಚಾಗಿನ ಮಳೆ, ಮಳೆ ಕಡಿಮೆ ಇರತಕ್ಕಂಥ ಪ್ರದೇಶಗಳಲ್ಲಿ ಹೆಚ್ಚಿನ ಮಳೆ, ಮಳೆ ಹೆಚ್ಚಾಗಿ ಬರ್ತಕ್ಕಂಥ ಪ್ರದೇಶಗಳಲ್ಲಿ ಮಳೆ ಕಡಿಮೆ ಆಗ್ತಾ ಇರೋದು, ಇದಕ್ಕೆಲ್ಲ ಕಾರಣ ಪರಿಸರದಲ್ಲಿ ಅಸಮತೋಲನ. ಈ ಪರಿಸರದ ಅಸಮತೋಲನಕ್ಕೆಲ್ಲ ನಾವೇ ಕಾರಣ. ನಮ್ಮ ವ್ಯವಸಾಯದ ಜೊತೆಗೆ ನಮ್ಮ ಒಂದು ಪರಂಪರೆಯ ಜೊತೆಗೆ ಈ ಒಂದು ಪರಿಸರವನ್ನು ನಾವು ಕಾಪಾಡದೇ ಇದ್ದರೆ, ನಾವು ಯಾವ ತಾಂತ್ರಿಕತೆ ಏನೇ ಮಾಡಿದರೂ ಈ ಒಂದು ಪರಿಸರದ ವಿರುದ್ಧ ಹೋದರೆ ಏನೂ ಮಾಡಲಿಕ್ಕಾಗಲ್ಲ. ಆದ್ದರಿಂದ ನಾವು ರೈತ ಬಾಂಧವರು ಅಥವಾ ನಾವು ಏನು ಈ ಪರಿಸರದ ಒಂದು ಉಳಿವಿನಲ್ಲಿ ಏನು ಮಾಡಬೇಕು, ಯಾವ ತಾಂತ್ರಿಕತೆ ಉಪಯೋಗಿಸ್ಕೋಬೇಕು ಅನ್ನೋದನ್ನು ಮನಗಂಡು ಆ ಒಂದು ನಿಟ್ಟಿನಲ್ಲಿ ನಮ್ಮ ಕೃಷಿಯನ್ನು ಮಾಡ್ಕೊಂಡು ಹೋದರೆ ಉತ್ತಮ ಅಂತ ನನ್ನ ಅನಿಸಿಕೆ. ಈ ಒಂದು ಸಮಾರಂಭಕ್ಕೆ ನಮ್ಮ ಮುಖ್ಯಸ್ಥರು ಹಾಗೂ ಎಲ್ಲ ಇಲಾಖೆಯವರು ಬಂದು ನನಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಧನ್ಯವಾದಗಳನ್ನು ಹೇಳ್ತೀನಿ. ಹಾಗೂ ರೈತ ಬಾಂಧವರೇ, ನಿಮಗೇನೇ ಇದರ ಬಗ್ಗೆ ಪ್ರಶ್ನೆಗಳು ಇದ್ದರೆ ನಾವು ಅದನ್ನು ಇಲ್ಲಿ ಕೂಲಂಕುಷವಾಗಿ ಡಿಸ್ಕಸ್ ಮಾಡುವ, ಅದೇ ರೀತಿ ನಮ್ಮ ತೋಟದಲ್ಲಿ ವಿವಿಧ ತಳಿಗಳಿದ್ದಾವೆ, ವಿವಿಧ ಪದ್ಧತಿಗಳಲ್ಲಿ ನಾವು ಈ ಬೆಳೆಯನ್ನು ಹೇಗೆ ಬೆಳಿಬೋದು ಅನ್ನೋದ್ರ ಒಂದು ಪ್ರಾತ್ಯಕ್ಷಿತೆ ಇದೆ, ಅದನ್ನು ಸಹ ನೋಡಿ. ನಿಮಗೇನಾದರೂ ಅದರ ಬಗ್ಗೆ ಒಂದು ಪ್ರಶ್ನೆ ಇದ್ದರೆ ಕೇಳಿ ನಮ್ಮ ವಿಜ್ಞಾನಿಗಳ ಜೊತೆ ತಿಳ್ಕೋಬೋದು. ಇಷ್ಟು ಹೇಳಿ ನನ್ನ 2 ಮಾತುಗಳನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ತೋಟಗಾರಿಕೆ ಇಲಾಖೆಯ ಉಪನಿರ್ದೇಶಕರಾದ ಡಾಕ್ಟರ್ HR ಯೋಗೇಶ್ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ಮಾತನಾಡಿದರು. ಜಿಲ್ಲೆಯಲ್ಲಿ ಆಲೂಗೆಡ್ಡೆ ಬೆಳೆಯ ವಿಸ್ತೀರ್ಣ ಕ್ಷೀಣಿಸಿದ್ದು ಅಂಗಾಂಶ ಆಲೂಗೆಡ್ಡೆ ತಂತ್ರಜ್ಞಾನ ಬಳಸಿ ಕೃಷಿಕರು ಅಧಿಕ ಲಾಭ ಪಡೆದುಕೊಳ್ಳಬೇಕೆಂದು ಕರೆ ನೀಡಿದರು. ಈಗ ನಾನು ನಿನ್ನೆ ಸಾಲ್ಗಾಮೆ ಹೋಬಳಿಗೆ ಹೋಗಿದ್ದೆ, ಇವತ್ತು ಈ ಕಡೆ ಕಸಬಾ ಹೋಬಳಿಗೆ ಹೋಗಿದ್ದೆ, ಈ ಭಾಗದಲ್ಲಿ ತುಂಬ ಓಡಾಡಿದೆ ನಾನು. ಎಲ್ಲ ಕಡೆ ಆಲೂಗೆಡ್ಡೆ ಹೊಲಗಳನ್ನ ನೋಡಿದಾಗ ತುಂಬ ಬೇಸರ ಆಯ್ತು ನನಗೆ. ಕಾರಣ ಯಾರನ್ನೂ ಬಯಕ್ಕಾಗೋದಿಲ್ಲ. ಈಗ ನೀವು ನಮ್ಮನ್ನು ಬೈಬೋದು, ನೀವು ಅಧಿಕಾರಿಗಳು ಕರೆದು ಪ್ರೋಗ್ರಾಮ್ ಮಾಡ್ತಾ ಇದ್ದೀರಿ, ವಿಜ್ಞಾನಿಗಳು ಕರೆದು ಪ್ರೋಗ್ರಾಮ್ ಮಾಡ್ತಾ ಇದ್ದೀರಿ, ಅದು ಆಲೂಗೆಡ್ಡೆ ಈ ರೀತಿ ಈ ಮಟ್ಟಕ್ಕೆ ತಲುಪಿಟ್ಟಿದೆ ಇವತ್ತು, ಏನು ಮಾಡೋದು ನೀವು ನಮ್ಮನ್ನು ಬೈಬೋದು, ಬಟ್ ನಾವ್ಯಾರನ್ನು ಬಯಕ್ಕಾಗ, ನಮ್ಮ ಮಳೆ ಬೈಲಿಕ್ಕೆ ಆಗ್ತದಾ? ಬರ್ಲಿಕ್ಕೆ ಆಗೋದಿಲ್ಲ. ಆದರೆ ಅದಕ್ಕೊಂದು ಪರಿಹಾರವನ್ನು ಕಂಡಿಡ್ಕೊಳ್ಬೇಕು ನಾವು ನೀವೆಲ್ಲ ಸೇರಿ, ಹೌದಲ್ವೋ? ಅದಕ್ಕೆ ಇವತ್ತು ನೀವೆಲ್ಲ ನೋಡಲಿ ಅದ್ರ ಪರಿಹಾರಗಳು ಏನಿದೆ ಅಂತ ನಿಮ್ಮನ್ನ ಇಲ್ಲಿ ಕರೆಸಿರೋದು. ಈಗ ನಮ್ಮೆಲ್ಲ ಹಿರಿಯರು ಇದ್ದಾರೆ ಇಲ್ಲಿ, ಡಾಕ್ಟರ್ ಎಚ್ ಪಿ ಮಹೇಶ್ವರಪ್ಪ ಸರ್, ನಮಗೆಲ್ಲ ಗುರುಗಳವರು, ಹಿರಿಯರು ಅವರಿದ್ದಾರೆ. ನಮ್ಮ ಜಗದೀಶ್ ಸಾಹೇಬ್ರಿದ್ದಾರೆ, ನಮ್ಮ ಅಸೋಸಿಯೇಟ್ ಡೈರೆಕ್ಟರ್ ಆಫ್ ರಿಸರ್ಚ್ ಇದ್ದಾರೆ ಅವರು, ಮತ್ತು ನಮ್ಮ ಕೇಂದ್ರದ ಮುಖ್ಯಸ್ಥರು ಡಾಕ್ಟರ್ ಎಚ್ ಅಮರರಂಜನ ಇದ್ದಾರೆ. ಅವರಲ್ಲಿ ನೀವು ಬೇಡಿಕೆ ಇಡಬೇಕು. ಏನಂತ ಬೇಡಿಕೆ ಇಡಬೇಕು? ಈಗ ನಮಗೆ ಮಳೆ ಎಷ್ಟು ಬಂದ್ರೂ ತಡೆಯುವಂಥ ಒಂದು ತಳಿ, ವಾತಾವರಣದಲ್ಲಿ ಎಷ್ಟು ಏರುಪೇರಾದ್ರೂ ನಮಗೆ ರೋಗ ಬರದ ತಳಿ ಕೊಡಿ ಅಂತ ಕೇಳ್ಬೇಕು ನಾವೀಗ. ಅದಕ್ಕೆ ನಾನು ಚರ್ಚೆ ಮಾಡ್ತಾ ಇದ್ದೆ. ಇವತ್ತೇನಾಗಿದೆ, ನಮ್ಮ ಬೇರೆ ಬೇರೆ ಆಲೂಗಡ್ಡೆ ಬೆಳೆದಿದ್ದೀವಿ, ಕೆಲವೊಬ್ಬರು ರೈತರು ಕೆಲವೊಂದು ಬೇರೆ ಬೇರೆ ತಳಿಗಳನ್ನ ಪ್ರಯತ್ನ ಪಟ್ಟಿದ್ದಾರೆ. ಇವತ್ತು ಸರಿ ಸುಮಾರಾಗಿ ಬಾಯ್ಪಾಟ್ ಆಗಿರೋ ತಳಿ ಯಾವುದು? ಬಾಯ್ಪಾಟ್ ಆಗಿರುವಂಥ ತಳಿ ಜ್ಯೋತಿ. ನೀವು ಯಾರನ್ನು ಕೇಳಿದ್ರೆ ನಾವು ಯಾವ್ದು ಹೇಳ್ತೀವಿ? ಜ್ಯೋತಿ. ಅದ್ರ ಹೆಸರು ಭಾಳ ಬಾಯ್ಪಾಟ್ ಆಗಿಬಿಟ್ಟಿದೆ ನಮಗೆ. ಅದರಲ್ಲಿ ಬೇರೆ ಬೇರೆ ಬ್ರ್ಯಾಂಡ್ಗಳಿದೆ ಅದರಲ್ಲಿ, ಆದರೆ ನಮಗೆ ಬಾಯ್ಪಾಟ್ ಆಗಿರೋ ತಳಿ ಜ್ಯೋತಿ ತಳಿ. ಈಗ ಸ್ವಲ್ಪ ಬಂತು ಹಿಮಾಲಯನ್ ತಳಿ ಬಂತು ಈಗ. ಆದರೆ ಈ ಸಲ ಜ್ಯೋತಿ ಅಂತೂ ಉಳಿದೇ ಇಲ್ಲ, ಮೊದಲೇ ಅದು ಸ್ವಲ್ಪ ಡ್ಯಾಮೇಜ್ ಆಗಿಬಿಟ್ಟಿದೆ. ಈಗ ಅದರ ನಂತರದಲ್ಲೂ ನಾವು ಸ್ವಲ್ಪ ಭರವಸೆ ಇಟ್ಕೊಂಡು ಕೊಟ್ಟಿದ್ದೊಂದು ತಳಿ ಯಾವುದು? ಹಿಮಾಲಿನಿ. ಅದರೂ ಸ್ವಲ್ಪ ಡ್ಯಾಮೇಜ್ ಆಗಿದೆ ಈ ಸಲ. ಈ ಮಧ್ಯ ಇನ್ನೊಂದು ತಳಿ ಬಂದಿದೆ ಈಗ, ಯಾವುದು? ಮೋಹನ್ ಅಂತ ಒಂದು ತಳಿ ಬಂದಿದೆ, ಕುಫ್ರಿ ಮೋಹನ್. ಅದು ಸ್ವಲ್ಪ ಭರವಸೆ ಇದೆ. ನಾನೊಂದು ಎರಡು ಮೂರು ತೋಟದಲ್ಲಿ ನೋಡಿದ ಹಾಗೆ ಕುಫ್ರಿ ಮೋಹನ್ಗೆ ಸ್ವಲ್ಪ ರೋಗ ಕಡಿಮೆ ಇದೆ ಸರ್. ಕುಫ್ರಿ ಮೋಹನ್ ಸ್ವಲ್ಪ ಈ ಮಳೆಯ ಹೊಡೆತವನ್ನು ತಡೆದು ನಿಂತಿದೆ. ನಾವೆಲ್ಲ ಕುಳಿತುಕೊಂಡು ಯೋಚನೆ ಮಾಡಬೇಕು ಯಾವ ತಳಿಯನ್ನು ಬೆಳೆದ್ರೆ ಸೂಕ್ತ. ಯಾಕೆಂದರೆ ಅಮರ್ ಸರ್ ಹೇಳ್ತಾ ಇದ್ರು, ಆಲೂಗೆಡ್ಡೆ ನಮ್ಮ ಜಿಲ್ಲೆಯ ಕೇವಲ ವಾಣಿಜ್ಯ ಬೆಳೆ ಅಲ್ಲ, ಅದು ಅದು ಒಂದು ನಮಗೆ ಭಾವನಾತ್ಮಕ ಬೆಳೆ. ನಾವು ಆ ಬೆಳೆಯನ್ನು ಬಿಟ್ಟಿರ್ಲಿಕ್ಕೆ ಆಗೋದಿಲ್ಲ. ಯುವಕರು ಬಿಟ್ಟಿರ್ಬೋದು, ಆದರೆ ಸ್ವಲ್ಪ ನಮ್ಮ ಹಿರಿಯರು ಬಿಟ್ಟಿರ್ಲಿಕ್ಕೆ ಆಗೋದಿಲ್ಲ ಆ ಬೆಳೆನ. ಯಾಕೆ ಹಿಂದಿಂದ ಬೆಳೆದು ಬೆಳೆದು ರೂಢಿ ಆಗಿಬಿಟ್ಟಿದ್ದಾರೆ ಅವರು ಅದನ್ನು. ಸೊ ಅದನ್ನು ನಾವು ಮುಂದುವರಿಸ್ಕೊಂಡು ಹೋಗ್ಬೇಕು ಅದನ್ನು. ಸೊ ಮುಂದುವರಿಸ್ಕೊಂಡು ಹೋಗ್ಬೇಕು ಅಂತ ಹೇಳಿದರೆ ನಾವು ಈಗ ನಮ್ಮಲ್ಲಿ ಹೊಸ ಹೊಸ ಪ್ರಯತ್ನಗಳನ್ನ ಮಾಡ್ಬೇಕು. ನಾವು ಆ ಹೊಸ ಹೊಸ ಪ್ರಯತ್ನಗಳನ್ನ ಮಾಡದೇ ಇದ್ರೆ ಆಲೂಗೆಡ್ಡೆ ಇವತ್ತು ನಮ್ಮ ಜಿಲ್ಲೆಯಲ್ಲಿ ಉಳಿಯೋದಿಲ್ಲ. ನಿಮಗೆಲ್ಲ ಗೊತ್ತಿರಲಿ, ಈ ಸೀಸನ್ನಲ್ಲಿ ಮುಂಗಾರು ಹಂಗಾಮಿನಲ್ಲಿ ಇಡೀ ದೇಶದಲ್ಲಿ ಹೆಚ್ಚಿಗೆ ಆಲೂಗೆಡ್ಡೆ ಬೆಳೆಯುವಂಥ ಪ್ರದೇಶ ಯಾವುದು? ಹಾಸನ ಜಿಲ್ಲೆ. ಯಾಕಂತ ಹೇಳಿದರೆ ಹಿಂಗಾರು ಹಂಗಾಮಿನಲ್ಲಿ ನಮ್ಮ ದೇಶದ ಐದಾರು ರಾಜ್ಯಗಳಲ್ಲಿ ದೊಡ್ಡ ಪ್ರಮಾಣದಲ್ಲಿ ಆಲೂಗೆಡ್ಡೆನೇ ಬೆಳೀತಾರೆ. ಉತ್ತರ ಭಾರತದ ಅನೇಕ ರಾಜ್ಯಗಳಲ್ಲಿ ಈ ಆಲೂಗೆಡ್ಡೆಯನ್ನು ವಾಣಿಜ್ಯ ಬೆಳೆಯಾಗಿ ಬೆಳೀತಾರೆ. ಆದರೆ ಮುಂಗಾರು ಹಂಗಾಮಿನಲ್ಲಿ ಬೆಳೆಯುವಂಥದ್ದು ಕೇವಲ ನಮ್ಮ ರಾಜ್ಯದಲ್ಲಿ, ಅದರಲ್ಲೂ ಹೆಚ್ಚಿಗೆ ಬೆಳೆಯುವಂಥದ್ದು ನಮ್ಮ ಜಿಲ್ಲೆಯಲ್ಲಿ. ಅದನ್ನು ನಾವು ಉಳಿಸ್ಕೊಂಡು ಹೋಗಲೇಬೇಕು. ಉಳಿಸ್ಕೊಂಡು ಹೋದರೆ ಮಾತ್ರ ನಮಗೆ ಒಂದು ಬೆಳೆಯಾಗಿ ಉಳಿತದದು. ಆ ನಿಟ್ಟಿನಲ್ಲಿ ಯೋಚನೆ ಮಾಡಬೇಕು. ಯಾಕಂತ ಹೇಳಿದರೆ 2007-08 ಏನು 12-13 ವರ್ಷ ಏನು ಹಿಂದೆ ನೋಡಬೇಕಾಗಿಲ್ಲ. ನಾವು ಕೇವಲ 12-13 ವರ್ಷದಲ್ಲಿ ನಮ್ಮ ಜಿಲ್ಲೆಯಲ್ಲಿ 40-45 ಸಾವಿರ ಹೆಕ್ಟೇರ್ ಅಷ್ಟು ಆಲೂಗೆಡ್ಡೆನೇ ಬೆಳೀತಾ ಇದ್ದು. ಅಂದರೆ ಎಷ್ಟು ಎಕರೆ ಅಂತ ಹೇಳಿದರೆ 90-1 ಲಕ್ಷ ಎಕರೆವರೆಗೆ ಆಲೂಗೆಡ್ಡೆನೇ ಬೆಳೀತಾ ಇದ್ದು. ನಾವು ಎಲ್ಲಿ ಹೋದ್ರೂ ಈಗ ಜೋಳ ನೋಡ್ತೀವಲ್ಲ ಅಥವಾ ಶುಂಠಿ ನೋಡ್ತೀವಲ್ಲ, ಹಂಗೆ ಊರು ಊರು ಹೊಲ ಹೊಲ ತೋಟ ತೋಟ ಎಲ್ಲಿ ನಿಂತು ನೋಡಿದ್ರು ಆಲೂಗೆಡ್ಡೆ ನಮ್ಮ ಕಣ್ಣಿಗೆ ಕಾಣ್ತಾ ಇತ್ತು. ಇವತ್ತು ನಾವು ಆಲೂಗೆಡ್ಡೆನ ಏನು ಮಾಡಬೇಕಾಗಿದೆ? ಹುಡುಕ್ಬೇಕಾಗಿದೆ ಈಗ ಆಲೂಗೆಡ್ಡೆ ತೋಟದ ಎಲ್ಲಣ ಎಲ್ಲಣ ತೋರಿಸೋಣ ಅಂತ. ಆ ಪರಿಸ್ಥಿತಿಗೆ ಬಂದುಬಿಟ್ಟಿದ್ದೀವಿ ನಾವು. ಆಲೂಗೆಡ್ಡೆ ಕೇವಲ ಈ ವರ್ಷ 3,000-3,500 ಹೆಕ್ಟೇರ್ ಅಷ್ಟೇ ಪ್ರದೇಶಕ್ಕೆ ಬಿದ್ದನೆಯಾಗಿದೆ ಸರ್. ಈ ವರ್ಷ 3,000-3,500 ಹೆಕ್ಟೇರ್ ಈ ಪರಿಸ್ಥಿತಿಗೆ ನಾವು ಬಂದು ನಿಂತಿದ್ದೀವಿ. ಅದಕ್ಕೆ ನಾನೊಂದು ಯೋಚನೆ ಮಾಡ್ತಾ ಇದ್ದೆ, ಈ ಆಲೂಗೆಡ್ಡೆ ಬೆಳೆ ಏನಾದರೂ ನಾವು ರೈತರುಗಳು, ಆಲೂಗೆಡ್ಡೆ ವ್ಯಾಪಾರ ಮಾಡುವಂಥವರು, ರೈತರುಗಳು, ಅಧಿಕಾರಿಗಳು, ವಿಜ್ಞಾನಿಗಳು ಸೇರಿ ಒಂದು ಕಾರ್ಯಕ್ರಮ ಮಾಡಬೇಕು. ಆಲೂಗೆಡ್ಡೆ ಅಂದು ಇಂದು ಮುಂದು ಅಂತ, ಅಂದಂಗಿತ್ತು ಹಿಂದೆಂಗಿದೆ ಮುಂದೆ ಹೆಂಗಿರ್ಬೋದು ಅಂತ ಯೋಚನೆ ಮಾಡೋಣ ಅಂತ. ಆದರೆ ನನಗೊಂದು ಹೆದರಿಕೆ ಇದೆ. ಯಾಕೆ ಅಂತ ಹೇಳಿದರೆ ಎಲ್ಲರನ್ನು ದೊಡ್ಡವ್ರನ್ನ ಕರೆಸಿ ಕೂರಿಸ್ಬಿಟ್ರೆ ಬರೀ ಸರ್ಕಾರ ಬೈತಾರೆ ಅವರು. ಅದಕ್ಕೆ ಯೋಚನೆ ಮಾಡ್ತಾ ಇದ್ದೀನಿ. ಆದರೆ ಯೋಚನೆ ಮಾಡಲೇಬೇಕು ನಾವು. ಅದೇನೇ ಆಗಲಿ ನಾವು ಯೋಚನೆ ಮಾಡಲೇಬೇಕು ಖಂಡಿತ. ಅದಕ್ಕೆ ನಮ್ಮ ನಿಮ್ಮ ಪ್ರಯತ್ನ ಖಂಡಿತ ಆಗಲೇಬೇಕು. ಅದಕ್ಕೆ ನಾವು ಈ ಹಂಗಾಮಿನಲ್ಲಿ ಆಲೂಗೆಡ್ಡೆ ಏನು, ನಾವು ಈಗಾಗಲೇ ನಿಮಗೆಲ್ಲ ವಿವರಣೆ ಕೊಟ್ಟಿದ್ದಾರೆ. ಈಗ ಈ ತಂತ್ರಜ್ಞಾನದ ಬಗ್ಗೆ ನೀವೆಲ್ಲ ನೋಡಿದಿರಲ್ವ, ತಂತ್ರಜ್ಞಾನ ಗಿಡಗಳನ್ನ ನೋಡಿದಿರಿ. ಈ ಗಿಡಗಳನ್ನ ಉಪಯೋಗ ಮಾಡಿ ದಯಮಾಡಿ ಎಲ್ಲ ಆಲೂಗೆಡ್ಡೆಯನ್ನು ಬೆಳೀರಿ. ಅದರಲ್ಲೂ ವಿಶೇಷವಾಗಿ ಕುಫ್ರಿ ಹಿಮಾಲಿನ ಪ್ರಯತ್ನ ಪಡಿ. ಕುಫ್ರಿ ಹಿಮಾಲಿನಿ ಮುಂದಿನ ಸೀಸನ್ನ ಸರ್ ನಾನು ದಯಮಾಡಿ ಬೇಡಿಕೆ ಇಡ್ತಾ ಇದ್ದೀನಿ. ಕುಫ್ರಿ ಮೋಹನ್ ವೆರೈಟಿನ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಗಿಡಗಳನ್ನ ಕೊಡೋಣ ನಾವು. ಕುಫ್ರಿ ಮೋಹನ್ ವೆರೈಟಿಗಳನ್ನ ಜಾಸ್ತಿ ಬೆಳೀರಿ. ಈಗೇನು ನಮ್ಮಲ್ಲಿ ಲಭ್ಯ ಇದೆ ಸ್ವಲ್ಪ ಕುಫ್ರಿ ಹಿಮಾಲಿನ ಲಭ್ಯ ಇದೆ, ಕುಫ್ರಿ ಹಿಮಾಲಿನಿ ವೆರೈಟಿನ ಬೆಳೀರಿ. ನೆಕ್ಸ್ಟ್ ನಮಗೆ ಆ ಲಭ್ಯತೆ ಮೇಲೆ ಮಾಡಿ ನಾವು ಕುಫ್ರಿ ಮೋಹನ್ ವೆರೈಟಿಯನ್ನು ಕೊಡ್ತೀವಿ. ಅದನ್ನು ದಯಮಾಡಿ ತಾವು ಬೆಳೀರಿ. ಸೊ ಈಗ ಅದಕ್ಕೆ ಇಲಾಖೆ ಕಡೆಯಿಂದ ಈ ವರ್ಷದಿಂದ ಯಾರು ಈ ತಂತ್ರಜ್ಞಾನವನ್ನು ಅಳವಡಿಸಿ ಬೆಳೆಯನ್ನು ಮಾಡ್ತೀರಿ ಅವರಿಗೆ 10 ಕುಂಟೆಗೆ 7,500 ರೂಪಾಯಿ ಹಣವನ್ನ ಸಬ್ಸಿಡಿನ ನಾವು ಇಲಾಖೆ ನಿಮಗೆ ಕೊಡ್ತೀವಿ. ಏನು ನಿಮಗೆ ಹತ್ತು ಕುಂಟೆಗೆ ಪ್ರಾಯಶಃ ಒಂದು 15,000 ಖರ್ಚಾಗ್ಬೋದು ಅಥವಾ ನೀವೇ ಮಾಡಿದ್ರು ಕಡಿಮೆ ಆಗ್ಬೋದು, ಆದ್ರೆ ನಾವು ಸರ್ಕಾರದಿಂದ ನಿಮಗೆ 7,500 ರೂಪಾಯಿ ಕೊಡ್ತಾ ಇದ್ದೀವಿ. ನಾನು ಯಾಕೆ ನಿಮ್ಗೆ ಹತ್ತು ಕುಂಟೆ ಕೇವಲ ಹತ್ತು ಕುಂಟೆಲ್ ಬೆಳೀರಿ ಅಂತ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ನೀವು ಈ ಮುಂಗಾರಿನಲ್ಲಿ ಹತ್ತು ಕುಂಟೆಲ್ ಬೆಳೆದ್ರೆ ಅಂದ್ರೆ ಮುಂಗಾರಿಗಾಗಲೇ ಮುಗಿಯಕ್ ಬಂತು, ಆದ್ರೂ ನಿಮ್ಗೇನು ಸಮಯ ಮೀರಿಲ್ಲ. ಈಗಲೂ ಸಹ ನೀವು ಆಗಸ್ಟ್ ಕೊನೆಯ ವಾರದವರೆಗೆ ಅಥವಾ ಸೆಪ್ಟೆಂಬರ್ ಮೊದಲನೇ ವಾರದವರೆಗೆ ನೀವು ಅಂಗಾಂಶ ಆಲೂಗೆಡ್ಡೆ ಗಿಡಗಳನ್ನ ನೀವು ಹತ್ತು ಕುಂಟೆಲ್ ಹಾಕಿ ಬೆಳೆದ್ರೆ ಮೋಸ್ಟ್ಲಿ ಅದು ಕೊಯ್ಲಿಗೆ ಯಾವಾಗ ಬರ್ತದೆ? ಸೆಪ್ಟೆಂಬರ್ ಅಕ್ಟೋಬರ್ ನವಂಬರ್ ನವಂಬರ್ಗೆ ಬರ್ತದೆ, ಅಂದ್ರೆ ಅಕ್ಟೋಬರ್ ಕೊನೆ ವಾರದಲ್ಲಿ ಅಥವಾ ನವಂಬರ್ ಮೊದಲನೇ ವಾರದಲ್ಲಿ ಬರ್ತದೆ. ಆ ನಂತರ ಒಂದು ತಿಂಗಳು ಒಂದು ಕಾಲು ತಿಂಗಳು ನೀವು ಕೋಸ್ಟೋರೇಜಲ್ಲಿ ಇಡಿ. ನೆಕ್ಸ್ಟ್ ಡಿಸೆಂಬರ್ಗೆ ಮತ್ತೆ ಹಾಕಿದ್ರೆ ಡಿಸೆಂಬರ್ ಜನವರಿ ಫೆಬ್ರವರಿ ಫೆಬ್ರವರಿ ಕೊನೆಗೆ ಅಥವಾ ಮಾರ್ಚ್ ಮೊದಲನೇ ವಾರದಲ್ಲಿ ನೀವು ಅದನ್ನ ಕೀಳ್ಬಹುದು. ಅದನ್ನ ಕಿತ್ತು ನೀವು ಕೋಸ್ಟೋರೇಜ್ಗೆ ಹಾಕಿದ್ರೆ ಖಂಡಿತವಾಗಿನೂ ಮೇ ತಿಂಗಳಲ್ಲಿ ನಾವು ಅದನ್ನ ಬಿತ್ತನೆ ಮಾಡಲಿಕ್ಕೆ ಸರಿ ಆಗ್ತದೆ. ಸೊ ಅದನ್ನ ನಾನು ನಿಮ್ಮಲ್ಲಿ ವಿನಂತಿ ಮಾಡ್ತಾ ಇರೋದೇನಂತ ಹೇಳಿದ್ರೆ, ಇನ್ನೂ ಏನು ಕಾಲ ಮಿಂಚಿಲ್ಲ, ಕೇವಲ 10 ಕುಂಟೆನಲ್ಲಿ ನಮ್ಮ ಈ ಸಂಶೋಧನಾ ಕೇಂದ್ರನ ಅಥವಾ ನಮ್ಮ ಅಧಿಕಾರಿಗಳನ್ನ ಸಂಪರ್ಕ ಮಾಡಿ ನೀವು ಗಿಡವನ್ನ ಪಡೆದುಕೊಂಡು ಕೇವಲ 10 ಕುಂಟೆನಲ್ಲಿ ಬೆಳೀರಿ. ಸ್ವಾರಸ್ಯಕರಂದ ಮಾಹಿತಿ ನೀಡ್ತೀನಿ ನಾನು, ಕೇವಲ ಈಗ ನೀವು 10 ಕುಂಟೆಲ್ ಬೆಳೆದ್ರೆ ಈ ಗಿಡನ ಮುಂದಿನ ಹಿಂಗಾರ್ನಲ್ಲಿ ನೀವು 10 ಕುಂಟೆಯಿಂದ 2.5 ಎಕರೆಯಿಂದ 3 ಎಕರೆಗೆ ಆಗುವಷ್ಟು ಬೀಜ ಬರ್ತದೆ ಇದರಲ್ಲಿ. ಆ ಬೀಜವನ್ನು ಏನ್ ಮಾಡ್ಬೇಕು, ಮತ್ತೆ ನೀವು 3 ಎಕರೆ ಅಥವಾ 2.5 ಎಕರೆ ಇರ್ತದಲ್ಲ, ನೀವು ಹಾಕ್ಬೋದು ಅಥವಾ ನಿಮ್ಮ ಬೇರೆ ಬೇರೆಯವ್ರಿಗೆ ಕೊಟ್ಟು ಅದನ್ನ ಬೀಜವಾಗಿ ಉಪಯೋಗ ಮಾಡ್ಕೊಂಡು ಆ 2.5 ಎಕರೆಗೆ ಹಾಕಿದ್ರೆ ಮುಂದಿನ ಮುಂಗಾರಿಗೆ ನೀವು 25 ಎಕರೆಗೆ ಆಗುವಷ್ಟು ಬೀಜವನ್ನ ನೀವೇ ಬೆಳ್ಕೊಳ್ಬಹುದು. ಆ ಬೀಜವನ್ನ ನೀವು ಕೋಲ್ಡ್ ಸ್ಟೋರೇಜ್ ಅಲ್ಲಿ ಸ್ಟೋರ್ ಮಾಡಬೇಕು. ಹೋದ ವರ್ಷ ಯಾಕೆಂದ್ರೆ ನಾವು ಇದೇ ಸೀಸನ್ ಅಲ್ಲಿ ಬೆಳೆಸಿ ಕೋಲ್ಡ್ ಸ್ಟೋರೇಜ್ ಅಲ್ಲಿ ಸ್ಟೋರ್ ಮಾಡಿಸಿ ನೆಕ್ಸ್ಟ್ ಅದನ್ನ ಉಪಯೋಗ ಮಾಡಿದಾರೆ. ಈಗ ನಾವು ಅಷ್ಟೇ ಅದನ್ನ ಬೆಳೆದು ಕೋಲ್ಡ್ ಸ್ಟೋರೇಜ್ ವ್ಯವಸ್ಥೆ ಮಾಡ್ತಿರೋಣ ಸ್ಟೋರ್ ಮಾಡ್ಲಿಕ್ಕೆ, ಅಲ್ಲಿ ಕೋಲ್ಡ್ ಸ್ಟೋರೇಜ್ ಸ್ಟೋರ್ ಮಾಡಿ ನೆಕ್ಸ್ಟ್ ಅದನ್ನ ಇನ್ನೊಂದು ಸೀಸನ್ ಬೆಳೆದು ಒಟ್ಟಿನಲ್ಲಿ ಏನಂತ ಹೇಳಿದ್ರೆ, ಈ ಮುಂಗಾರಿನಲ್ಲಿ ಬೆಳೆದ್ರೆ ಮುಂಗಾರಿನಲ್ಲಿ ಕೇವಲ 10 ಕುಂಟೆನಲ್ಲಿ ಹಾಕಿದ್ರೆ ಮುಂದಿನ ಮುಂಗಾರಿಗೆ ನಿಮ್ಗೆ 25 ಎಕರೆಗೆ ಆಗುವಷ್ಟು ಬೀಜವನ್ನ ನೀವೇ ಬೆಳ್ಕೊಳ್ಬಹುದು. ಅದಕ್ಕೆ ನೀವೆಲ್ಲ ಒಂದು 2-3 ಜನ ಸೇರ್ಕೊಂಡು ಒಂದು ಹಳ್ಳಿನಲ್ಲಿ ಅಥವಾ ಒಂದು ಅಕ್ಕಪಕ್ಕದ ಹಳ್ಳಿನಲ್ಲಿ 3-4 ಜನ ಸೇರ್ಕೊಂಡು ನೀವು ಇದನ್ನ ಪ್ರಯತ್ನ ಪಡಿ, ಇದು ಬಹಳ ಉಪಯೋಗ ಆಗ್ತದೆ. ಬೆಂಗಳೂರಿನ ಪ್ರಾದೇಶಿಕ ತೋಟಗಾರಿಕಾ ಸಂಶೋಧನಾ ಹಾಗೂ ವಿಸ್ತರಣಾ ಕೇಂದ್ರದ ನಿರ್ದೇಶಕರಾದ ಡಾ ಎಸ್ಎಲ್ ಜಗದೀಶ್ ಸಮಾರಂಭದ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಅಂಗಾಂಶ ಆಲೂಗಡ್ಡೆ ಬಡ ರೈತರ ತಂತ್ರಜ್ಞಾನವಾಗಿದ್ದು ಇದರ ಸದ್ಬಳಕೆಯನ್ನು ಪ್ರತಿಯೊಬ್ಬ ಕೃಷಿಕರು ಕೂಡ ಮಾಡಿಕೊಳ್ಳಬೇಕು ಎಂದು ಅವರು ಹೇಳಿದರು. ನನ್ನ ಒಂದು ಕಾಳಜಿ ಏನಂತ ಹೇಳಿದ್ರೆ, ರೈತರು ಆಗ್ಲೇ ಈ ಭಾಗಗಳಲ್ಲಿ ಹಾಸನ ಅಂತೂ ತುಂಬಾ ಫೇಮಸ್ ಬಿಡಿ ಪೊಟ್ಯಾಟೋಗೆ ಅಂತ ಹೇಳ್ಬಿಟ್ಟು, ಆದರೆ ನಮ್ಮ ಭಾಗದಲ್ಲೂ ಕೂಡ ಸಾಕಷ್ಟು ಜನ ರೈತರು ಈ ಆಲೂಗಡ್ಡೆನ ಬೆಳಿಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ನಾನು ಹೇಳೋದೇನು ಅಂತ, ನಮ್ಮ ಗಂಡಸಿ ಈ ಕಡೆ ಭಾಗದಲ್ಲಿ ನಾವು ತೆಂಗಿನ ಜೊತೆನು ಕೂಡ ಆಲೂಗಡ್ಡೆನ ಬೆಳೆಯುವಂಥ ಒಂದು ಪ್ರಯತ್ನ ಮಾಡಿ ಸುಮಾರು ಜನ ಸಕ್ಸಸ್ ಆಗಿದ್ದಾರೆ. ಅದಕ್ಕೆ ಈ ನನ್ನ ರೈತರು ಕೇಳ್ಕೊಳ್ಳೋದೇನು ಅಂತ ಹೇಳಿದ್ರೆ, ಆ ಭಾಗದಲ್ಲೂ ಕೂಡ ಸಾಕಷ್ಟು ಆಲೂಗಡ್ಡೆನ ತೆಂಗಿನ ಜೊತೆಗೆ ಮಿಶ್ರ ಬೆಳೆಯಾಗಿ ಬೆಳೆದು ಒಂದು ಸಕ್ಸಸ್ಸನ್ನು ಅಚೀವ್ ಮಾಡಬೇಕು ಅಂತ ನಾನು ಕೇಳ್ಕೊತೀನಿ. ಈ ವೇದಿಕೆನ ತುಂಬ ಚೆನ್ನಾಗಿ ಉಪಯೋಗ ಹೆಂಗೆ ಮಾಡ್ಕೊಬೋದು ಅಂತ ಹೇಳಿದ್ರೆ, ಈಗ ಸೈಂಟಿಸ್ಟ್ ಇರ್ತಾರೆ, ಎಲ್ಲ ಥರದ ತಂತ್ರಜ್ಞಾನಗಳ ಬಗ್ಗೆ ಮಾಡಿರುವಂಥ ಮಾಹಿತಿ ಅವ್ರ ಹತ್ರ ಇರ್ತದೆ, ನಿಮಗೂ ಆ ತಂತ್ರಜ್ಞಾನ ಮಾಹಿತಿನ ಸಿಗ್ತದೆ. ಈ ವೇದಿಕೆನ ಚೆನ್ನಾಗಿ ಬಳಸ್ಕೊಳ್ಳಿ. ಆಮೇಲೆ ಈ ಕಾರ್ಯಕ್ರಮ ಆದಮೇಲೆ ಇನ್ನೊಂದು ಗಮನಿಸಬೇಕಾಗಿರೋದು ಅಂತ ಹೇಳಿದ್ರೆ, ಎಲ್ಲರೂ ಅದು ಒಂದು ಬ್ಯುಸಿ ಶೆಡ್ಯೂಲ್ ಇರ್ತದೆ, ಹೋಗಬೇಕು ಮನೆಗೆ ಹೋಗ್ಬೇಕು ಬೇರೆ ಕೆಲಸಗಳಿರ್ತವೆ ಈ ಥರ ಇರ್ತವೆ. ಆದರೆ ದಯವಿಟ್ಟು ಫೀಲ್ಡನ್ನ ಈಗ ಬಂದಿದ್ದೀರಾ ಆಲ್ರೆಡಿ, ಇನ್ನೂ ಒಂದು 10-15 ನಿಮಿಷ ನಾವು ಸ್ಪೆಂಡ್ ಮಾಡಿ ಫೀಲ್ಡಲ್ಲಿ ಬೇರೆ ಬೇರೆ ಥರದಲ್ಲಿ ನಾಟಿ ಮಾಡಿದ್ರೆ ಏನು ಉಪಯೋಗ ಅಥವಾ ಏನು ತೊಂದರೆಗಳು ಅಥವಾ ಇದರಿಂದ ಆಗ ಅಂತ ಪ್ರಯೋಜನಗಳೇನು ಅನ್ನೋದನ್ನ ಒಂದು ಪ್ರಾತ್ಯಕ್ಷಿಕೆ ಮಾಡಿ ತೋರಿಸ್ತಾರ ಅಂತ ಒಂದು, ಯಾಕಂದ್ರೆ ಒಂದು ಪ್ರಾತ್ಯಕ್ಷಿಕೆ ಮಾಡಬೇಕು ರೈತರಿಗೆ ಅಂತ ಹೇಳಿದ್ರೆ ಎಲ್ಲದನ್ನು ಒಂದು ಕಡೆ ಸೇರಿಸಿ ಅದನ್ನ ಮಾಡಬೇಕು ಅನ್ನೋದು ಸ್ವಲ್ಪ ಕಷ್ಟವಾದ ಕೆಲಸ. ಅದನ್ನ ನಮ್ಮ ಇದರಲ್ಲಿ ಮಾಡಿದರೆ ತಂತ್ರಜ್ಞಾನಗಳನ್ನ ದಯವಿಟ್ಟು ಅದನ್ನ ನೋಡಿಕೊಂಡು ತಾವು ಹೋಗಿ ಅದೇ ಥರ ನಮ್ಮ ಗಂಡಸಿ ಭಾಗದಲ್ಲಿ ಆಗ್ಬೋದು, ನಮ್ಮ ಅರಸೀಕೆರೆ ಸುಮಾರು ಭಾಗಗಳಲ್ಲಿ ಆಲೂಗಡ್ಡೆನ ಇನ್ನೂ ಪ್ರಚಲಿತವಾಗಿ ಅದನ್ನ ನಾವು ಬೆಳೆಯೋ ಅಂತ ಪ್ರಯತ್ನ ಮಾಡೋಣ ಅಂತ ಹೇಳ್ತಾ ನನಗೆ ಅವಕಾಶ ಕೊಟ್ಟರು ಎಲ್ಲರಿಗೂ ಅನಿಸುತ್ತೆ. ನನ್ನ ಮಾತನ್ನು ಮುಗಿಸ್ತೇನೆ. ಸಮಾರಂಭದಲ್ಲಿ ಬೋರನಕೊಪ್ಪಲಿನ ಡಾಕ್ಟರ್ ಎಸ್ಕೆ ಜಗದೀಶ್, ಆಕಾಶವಾಣಿಯ ಅರಕಲಗೂಡು ವಿ ಮಧುಸೂದನ್, ಆಲೂಗಡ್ಡೆ ಕೇಂದ್ರದ ಮಾಧವರೆಡ್ಡಿ, ತೋಟಗಾರಿಕೆ ಇಲಾಖೆಯ ಹಿರಿಯ ಸಹಾಯಕ ನಿರ್ದೇಶಕರುಗಳಾದ ರವಿ, ರಾಜೇಶ್, ಪಣೀಂದ್ರ, ಕೇಶವ ಹಾಗೂ ಮತ್ತಿತರರು ಉಪಸ್ಥಿತರಿದ್ದರು. ಡಾಕ್ಟರ್ ವೈಎಸ್ ಮಹೇಶ್ ಅವರ ಸ್ವಾಗತದೊಂದಿಗೆ ಆರಂಭವಾದ ಕಾರ್ಯಕ್ರಮವನ್ನು ತಾಂತ್ರಿಕ ಅಧಿಕಾರಿ ಸಂಧ್ಯಾ ನಿರೂಪಿಸಿದರು. ಮತ್ತೋರ್ವ ತಾಂತ್ರಿಕ ಅಧಿಕಾರಿ ಸೌಮ್ಯಶೆಟ್ಟಿ ಅವರ ವಂದನಾರ್ಪಣೆಯೊಂದಿಗೆ ಕಾರ್ಯಕ್ರಮ ಸಂಪನ್ನಗೊಂಡಿತು. ಇದುವರೆಗೆ ಹಾಸನದ ಸೋಮನಹಳ್ಳಿ ಕಾವಲ್ನಲ್ಲಿರುವ ತೋಟಗಾರಿಕೆ ಸಂಶೋಧನಾ ಮತ್ತು ವಿಸ್ತರಣಾ ಕೇಂದ್ರ